सार्वभौमा सार्वभौमा सार्वभौमा नन्न येशु सार्वभौमा सार्वभौमा सार्वभौमा नन्न येशु स्तोत्रके योग्यरु स्तुतिगे पात्रनु स्तोत्रके योग्यनु ಸ್ತುತಿಗೆ ಪಾತ್ರನು ಆತನಿಗೆಲ್ಲ ಸಾಧ್ಯವು ಸರ್ವಶಕ್ತನು ಆತನಿಗೆಲ್ಲ ಸಾಧ್ಯವು ಸರ್ವಶಕ್ತನು ಆತನಿಗೆಲ್ಲ ಸಾಧ್ಯವು ಸರ್ವಶಕ್ತನು ಆತನಿಗೆಲ್ಲ ಸಾಧ್ಯವು ಸರ್ವಶಕ್ತನು ಆತನಿಗೆಲ್ಲ ಸಾಧ್ಯವು ಸರ್ವಶಕ್ತನು ಆತನಿಗೆಲ್ಲ ಸಾಧ್ಯವು ಸರ್ವಶಕ್ತನು